ನಾವು ಇದನ್ನ ಈ ಕಳಿಸ್ತಕ್ಕಂಥದ್ದು ಅಂದ್ರೆ ಚೆನ್ನಾಗಿ ಕಳಿಸ್ತಕ್ಕಂಥದ್ದಕ್ಕೆ ಒಂದು 6 ತಿಂಗಳವರೆಗೆ ನಾವು ನಿರಂತರವಾಗಿ ಒಂದು ಪ್ರಯೋಗವನ್ನ ಮಾಡಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಪ್ರೊಸೀಜರ್ಸ್ ಅಂದ್ರೆ ಇದನ್ನ ಈ ರೀತಿ ಕಳಿಸಿದ್ರೆ ಮಾತ್ರ ನಮಗೆ ಒಳ್ಳೆ ರೀತಿಯಾಗಿ ಗೊಬ್ಬರ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದನ್ನ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನ ನಾವು ಡೆವಲಪ್ ಮಾಡ್ಕೊಂಡ್ವಿ ಸಂಶೋಧನೆ ಮುಖಾಂತರ. ಆ ಸಂಶೋಧನೆ ಏನಪ್ಪ ಅಂತಂದ್ರೆ, ಸಾಧಾರಣವಾಗಿ ತೆಂಗಿನ ಗರಿಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನು ಮಾಡ್ತಕ್ಕಂಥದ್ದು. ಎಷ್ಟು? ಉದಾಹರಣೆಗೆ 1 ಎಕರೆಯಲ್ಲಿ 700-800 ಒಂದು ಟನ್. ಇದನ್ನೇನ್ ಮಾಡ್ಬೇಕು, ಅಷ್ಟು ಪ್ರಮಾಣಕ್ಕೆ ಒಂದು 40% ಸಾಧಾರಣ ಅಂದ್ರೆ ನೀವು 1000 ಕೆಜಿ ತೆಂಗಿನ ಗರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಒಂದು 400 ಕೆಜಿಯಷ್ಟು ಒಂದು ಸಗಣಿ, 400 ರಿಂದ 450 ಕೆಜಿಯಷ್ಟು ಒಂದು ಸಗಣಿ, ಇಷ್ಟು ನಿಮ್ಮ ಇವೆರಡು ಪದಾರ್ಥಗಳು ಇರಬೇಕು. ಇದರೊಟ್ಟಿಗೆ ಭಾರತೀಯ ಸಾವಯವ ಕೃಷಿ ಸಂಸ್ಥೆ ಗಜಿಯಾಬಾದ್ ಇಂದ ಒಂದು ಈ ವೇಸ್ಟ್ ಡಿಕಂಪೋಸರ್, ಅಂದ್ರೆ ವೇಸ್ಟ್ ಅಂದ್ರೆ ಈ ಏನೆಲ್ಲ ಈ ವೇಸ್ಟೇಜ್ ಇರ್ತದೆ ಕೃಷಿ ತ್ಯಾಜ್ಯಗಳನ್ನ, ಅವನ್ನ ಕಳಿಸ್ಲಿಕ್ಕೋಸ್ಕರ ಒಂದು ಈ ಮಲ್ಟಿ ಮಿಕ್ಸ್ಚರ್ ಸೂಕ್ಷ್ಮ ಜೀವಿಗಳು ಅದನ್ನ ಒಂದು ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಸುಮಾರು ಪ್ರಚಲಿತವಾಗಿದೆ, ಎಲ್ಲಾ ಕಡೆಗೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ತರಬೇತಿಗಳ ಮುಖಾಂತರ ರೈತರಿಗೆ ಪರಿಚಯ ಮಾಡಿಸಿದ್ದೇವೆ, ಅದೇ ರೀತಿ ಟಿವಿ ಮಾಧ್ಯಮ ಮುಖಾಂತರ ಪರಿಚಯ ಮಾಡಿಸಿದ್ದೇವೆ. ಈ ವೇಸ್ಟ್ ಡಿಕಂಪೋಸರ್ ನ ಇಟ್ಕೋಬೇಕು. ಸಿ, ಮೊದಲನೇದಾಗಿ ಏನ್ ಮಾಡ್ಬೇಕು, ನಾವು ಈ ವೇಸ್ಟ್ ಡಿಕಂಪೋಸರ್ ಸೂಕ್ಷ್ಮಣ ಜೀವಿಗಳು ಇದು 30 ಗ್ರಾಮಿನ ಬಾಟಲ್ ಆಗಿರೋದ್ರಿಂದ ಫಸ್ಟ್ ಇದ್ರ ಕಲ್ಚರ್ ಅನ್ನ ರೆಡಿ ಮಾಡ್ಕೋಬೇಕು ನಾವು. ಸೊ ಇದನ್ನ ಕಲ್ಚರ್ ಅನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದ್ರೆ, ಈ 30 ಗ್ರಾಮಿನ ವೇಸ್ಟ್ ಡಿಕಂಪೋಸರ್ ನ 200 ಲೀಟರ್ ನೀರು ಒಂದು ಡ್ರಮ್ ನಲ್ಲಿ, ಅದಕ್ಕೆ 2 ಕೆಜಿ ಬೆಲ್ಲವನ್ನ ಮಿಶ್ರಣ ಮಾಡ್ಬೇಕು ನಾವು. 2 ಕೆಜಿ ಬೆಲ್ಲವನ್ನ ಮಿಶ್ರಣ ಮಾಡ್ಬೇಕು. ಆ 2 ಕೆಜಿ ಬೆಲ್ಲವನ್ನ ಮಿಶ್ರಣ ಮಾಡಿ ಅದಕ್ಕೆ ಇದು 1 ಬಾಟಲ್ ವೇಸ್ಟ್ ಡಿಕಂಪೋಸರ್ ಅದಕ್ಕೆ ಮಿಶ್ರಣ ಮಾಡ್ಬೇಕು. ಮಿಶ್ರಣ ಮಾಡಿದ್ದನ್ನ ಬೆಳಿಗ್ಗೆ ಮತ್ತು ಸಂಜೆ ನಾವು ಚೆನ್ನಾಗಿ ಅದನ್ನ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಮೇಲೆ ಕೆಳಗೆ ಅಥವಾ ಸೈಡು ಈ ರೀತಿ ಚೆನ್ನಾಗಿ ಕಲುಕ್ಬೇಕು, ನೀರನ್ನು ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮಗೆ ಒಂದು ಸಾವಯವ ಮೂಲ ರೂಪವಾಗಿರ್ತಕ್ಕಂಥ ಬೆಲ್ಲದಿಂದ ಅತಿ ಬೇಗ ಸೂಕ್ಷ್ಮಾಣು ಜೀವಿಗಳು ಮಲ್ಟಿಪ್ಲಿಕೇಶನ್ ಆಗ್ತಕ್ಕಂಥದ್ದು. ಸೊ 5 ದಿವಸದ ನಂತರ ಆ ಸೂಕ್ಷ್ಮಾಣು ಜೀವಿ ನಿಮಗೆ ಆದಷ್ಟು ಬೇಗ ಮಲ್ಟಿಪ್ಲೈ ಆಗಿ ಆ ಒಂದು ದ್ರವಣವನ್ನ, ಆ ಏನ್ ದ್ರವಣ ರೆಡಿ ಆಗ್ತದೆ ಅದನ್ನ 6ನೇ ದಿವಸಕ್ಕೆ ನಾವು ಕಾಂಪೋಸ್ಟ್ ಕಲ್ಚರ್ಗೆ ಬಳಕೆಯನ್ನ ಉಪಯೋಗ ಮಾಡಲಿಕ್ಕೆ ರೆಡಿ ಆಗ್ತದೆ. ಈಗ ಕತ್ತರಿಸಿರುವಂತಹ ಈ ಏನು ತೆಂಗಿನ ಗರಿ ಇದೆ, ಅದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕುವಂತಹದ್ದು, ಮತ್ತೆ ಈ ಜೀವಾಣುವನ್ನ ಮಿಕ್ಸ್ ಮಾಡುವಂತಹದ್ದು, ಸಗಣಿಯನ್ನ ಮಿಕ್ಸ್ ಮಾಡುವಂತಹದ್ದು, ಇದರ ಪ್ರಮಾಣ ಎಲ್ಲ ಹೇಗೆ? ಈಗ ನೀವು ತೆಗೆದುಕೊಳ್ಳೋದಾದ್ರೆ ಒಂದು ತೊಟ್ಟಿ, ಅಂದ್ರೆ ಉದಾಹರಣೆಗೆ 1 ಮೀಟರ್ ಅಗಲ, 1-5 ಮೀಟರ್ ಉದ್ದ ಅಂತ ತೆಗೆದುಕೊಂಡ್ರೆ ಅದು ಸುಮಾರು 1 ಟನ್ನಷ್ಟು ಅಥವಾ 2 ಟನ್ನಷ್ಟು ಹಿಡಿತದೆ ಅನ್ನೋದಾದ್ರೆ, ಮೊದಲಿಗೆ ಆ ತೊಟ್ಟಿಯ ಕೆಳಭಾಗದಲ್ಲಿ ಈ ಸಣ್ಣ ಸಣ್ಣ ತುಂಡುಗಳನ್ನ ಮಾಡಿರ್ತಕ್ಕಂಥ ತೆಂಗಿನ ಗರಿಗಳನ್ನ 250-300 ಕೆಜಿಯಷ್ಟು ನಾವು ಸ್ಪ್ರೆಡ್ ಮಾಡ್ಬೇಕು. ಅದ್ರ ಮೇಲ್ಗಡೆಗೆ 100 ಕೆಜಿಯಷ್ಟು ಸಗಣಿಯನ್ನ ಸ್ಪ್ರೆಡ್ ಮಾಡ್ಬೇಕು. 250 ಕೆಜಿಗೆ 100 ಕೆಜಿಯಷ್ಟು ಸಗಣಿಯನ್ನ ಸ್ಪ್ರೆಡ್ ಮಾಡ್ಬೇಕು. ಆ ಸ್ಪ್ರೆಡ್ ಮಾಡಿದ್ದಾದ್ಮೇಲೆ ನಾವೇನು ಈ ದ್ರವಣವನ್ನ ರೆಡಿ ಮಾಡ್ಕೊಂಡಿದ್ದೇವಲ್ಲ, ವೇಸ್ಟ್ ಡಿಕಂಪೋಸರ್ ದ್ರವಣವನ್ನ, ಅದನ್ನ ಅದ್ರ ಮೇಲೆ 50 ಲೀಟರ್ ಪ್ರಮಾಣ, 250 ಕೆಜಿ ತೆಂಗಿನ ಚೂರು, ಅದ್ರ ಮೇಲ್ಗಡೆಗೆ 100 ಕೆಜಿ ಸಗಣಿ ಸ್ಪ್ರೆಡ್ ಮಾಡ್ಬೇಕು. ಅದ್ರ ಮೇಲ್ಗಡೆಗೆ ಈ ಒಂದು 50 ಲೀಟರ್ನ ವೇಸ್ಟ್ ಡಿಕಂಪೋಸರ್ ದ್ರಾವಣವನ್ನ ಹಾಕ್ಬೇಕು. ಈ ರೀತಿ 1, 2, 3, 4 ಲೇಯರ್ ಅನ್ನ ಮಾಡ್ತಾ ಬರ್ಬೇಕು. ಹೆಚ್ಚು ಲೇಯರ್ ಮಾಡ್ಬೋದು, ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಮಿಶ್ರಣ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ 4 ಲೇಯರ್, 1 ಟನ್ ಇಂದ ಅಂದ್ರೆ ನಿಮಗೆ ಸರಿ ಸುಮಾರು 3.5-4 ಅಡಿ ಹೈಟ್ ಅಷ್ಟು ನಿಮ್ಗೆ ಬರ್ತದೆ. ಸೊ ಹಾಗಾಗಿ ಈ ರೀತಿ ಹಾಕಿದ ಮೇಲೆ ಮತ್ತೆ 2ನೇ ಲೇಯರ್ 250 ಕೆಜಿ ತೆಂಗಿನ ಚೂರು, ಮತ್ತೆ 100 ಕೆಜಿ ಸಗಣಿ, ಮತ್ತೆ 50 ಲೀಟರ್ ವೇಸ್ಟ್ ಡಿಕಂಪೋಸರ್. ಸೊ ಮತ್ತೆ 250 ಕೆಜಿ ತೆಂಗಿನ ಚೂರು, ಮತ್ತೆ 100 ಕೆಜಿ ಸಗಣಿ, ಮತ್ತೆ 50 ಲೀಟರ್ ನಿಮಗೆ ವೇಸ್ಟ್ ಡಿಕಂಪೋಸರ್. ಈ ಒಂದು ದ್ರಾವಣವನ್ನ ಅದ್ರ ಜೊತೆ ರೆಡಿ 6ನೇ ದಿವಸ ಆದ್ಮೇಲೆ ಆ ದ್ರಾವಣವನ್ನ ಹಾಕ್ತಕ್ಕಂಥದ್ದು. ಇದನ್ನ ಹಾಕಿ 3-4 ಪದರಗಳನ್ನ ಹಕ್ಕಿದಾದ್ಮೇಲೆ 60% ತೇವಾಂಶವನ್ನ ಮೇಂಟೈನ್ ಮಾಡಬೇಕು. ಅದು ಹೇಗೆ? ಈಗ ರೈತರಿಗೆ 60% ತೇವಾಂಶ ಅಂದ್ರೆ ಹೇಗಪ್ಪ ಅಂತಂದ್ರೆ, ಸಾಧಾರಣವಾಗಿ ನಾವು ಮಿಷಿನ್ಗೆ ಕೊಟ್ಟಾಗ ತೆಂಗಿನ ಗರಿಗಳು ದೊಡ್ಡದಾಗಿದ್ದಾಗ ತೇವಾಂಶ ಸಾಧಾರಣವಾಗಿ 70-75% ಇರ್ತದೆ. ಸಣ್ಣ ತುಂಡ ಆದ ತಕ್ಷಣನೇ ಅದು ಬೇಗ ಡ್ರೈ ಆಗ್ತದೆ, ಅದರಲ್ಲಿ ತೇವಾಂಶ ಇರೋದೀಗ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದನ್ನ ಹೆಂಗೆ ನಾವು ಖಾತ್ರಿ ಪಡಿಸ್ಕೋಬೇಕು 60% ಇದೆ ಅಂದ್ರೆ,

ಎಷ್ಟೆಷ್ಟು ಜನ ಬಾಬ ಕಳೆದೆನೋನ ಇನ್ನೆಷ್ಟು ಜನ ಬಾಬ ಕಳೆವೇನೋ ಕೃಷ್ಣ ಎಷ್ಟೆಷ್ಟು ಜನ ಬಾಬ ಕಳೆದೆನೋನ ಇನ್ನೆಷ್ಟು ಜನ ಕಷ್ಟವ ಪಡಲಾರೆ ಕೃಷ್ಣ ನಾನಿನನು ಕಷ್ಟವ ಪಡಲಾರೆ ಕೃಷ್ಣ ನಾನಿನನು ಕಷ್ಟವ ಪಡಲಾರೆ ಕೃಷ್ಣ ನಾನಿನನು ಇಷ್ಟವ ಪಾಲಿಸೋ ಈ ಭರಜ ವರದ ಕಷ್ಟವ ಪಡಲಾರೆ ಕೃಷ್ಣ ನಾನಿರನು ಇಷ್ಟವ ಪಾಲಿಸೋ ಈ ಭರಜ ವರದ ನಿನಗತಿ ನೀನೇ ಮತಿ ನೀಯನ್ನ ಸ್ವಾಮಿ ಬಾಲತನದಿ ಬಹು ನೊಂದೆನೋನಾಲಿಲೆಯಿಂದಲಿ ಕಾಲ ಕಳೆದೆನೋ ಕೃಷ್ಣ ಬಾಲತನದಿ ಬಹು ನೊಂದೆನೋನಾಲಿಲೆಯಿಂದಲಿ ಕಾಲ ಕಳೆದೆನೋ ಲೋಲಲೋಚನ ಸೇರಿ ಪುರಂದರ ವೀಟಲನೆ ಲೋಲಲೋಚನ ಸೇರಿ ಪುರಂದರ ವೀಟಲನೆ ಲೋಲಲೋಚನ ಸೇರಿ ಪುರಂದರ ವೀಟಲನೆ ಜಾಲವ ಮಾಡದೆ ಪಾಲಿಸೋ ಹರಿಯೇ ಲೋಲಲೋಚನ ಸೇರಿ ಪುರಂದರ ಪಾಲಿಸೋ ಹರಿಯೇ ನಿನಗತಿ ನೀನೆಮತಿ ನೀಯನ್ನ ಸ್ವಾಮಿ ನೀನಲ್ಲದೆ ಅನನ್ಯ ದೈವಗಳ ಕಾಣೆ ನೀನಗತಿ ನೀನೆಮತಿ ನೀಯನ್ನ ಸ್ವಾಮಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಬಿಆರ್ ಛಾಯಾ. ಹರಿ ಬ್ರಹ್ಮ ಶಿವನೀನೆ ಹರ ಹರ ಮಹಾದೇವ ಶಿವ ಶಂಕರ ಈಗ ಛಾಯಾದೇವಿ ಹಾಗೂ ಎನ್ ರಮಾ ಹಾಡಿರುವ ಗೀತೆ. ಶಿವನ